ಕೊನೆಗೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಎಲ್ಲವೂ ನಾನೇ, ಏನಿದೆಯೋ ಅದೆಲ್ಲವೂ ನಾನೇ. ಯಾರ ಮೇಲೆ ದ್ವೇಷ ಮಾಡಲಿ, ಯಾರ ಮೇಲೆ ನಾನು ಸ್ಪರ್ಧೆ ಮಾಡಲಿ, ಯಾರ ಜೊತೆಗೆ ನಾನು ಸಿಟ್ಟಿಗಿರಲಿ, ಯಾರ ಭಾವದಲ್ಲಿ ನಾನು ಯಾವ ಪ್ರತಿಕ್ರಿಯೆ ತೋರಿಸಲಿ, ಎಲ್ಲವೂ ನಾನೇ. ನೀರಿಗೆ ನೀರಿನ ಜೊತೆ ಸ್ಪರ್ಧೆಯೇ, ಆಕಾಶಕ್ಕೆ ಆಕಾಶದ ಜೊತೆ ಸ್ಪರ್ಧೆಯೇ, ಭೂಮಿಗೆ ಭೂಮಿಯ ಜೊತೆ ಸ್ಪರ್ಧೆಯೇ, ಯಾರ ಜೊತೆ ಸ್ಪರ್ಧೆ ಮಾಡಬೇಕು? ವಿಜಾತಿಯ ಏನಾದರೂ ಒಂದು ವಸ್ತು ಇದ್ದರೆ ನಾನು ಸ್ಪರ್ಧೆ ಮಾಡಬಹುದಾಗಿತ್ತು. ಎಲ್ಲವೂ ನಾನೇ ಆದ ಮೇಲೆ ನಾನು ಸ್ಪರ್ಧೆ ಯಾರ ಜೊತೆ ಮಾಡಲಿ, ರಾಗದ್ವೇಷ ಯಾರ ಜೊತೆ, ಭೇದಗಳನ್ನು ಯಾರ ಜೊತೆ ಮಾಡಲಿ, ಸಮಸ್ತವೂ ನಾನೇ. ಈ ಭಾವದಿಂದ ಇವನಲ್ಲಿ ತನ್ನ ತಾನು ರಕ್ಷಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಭುಂಜೀತಾ ಪಾಲಯೇತಾಹ. ಭಾಷ್ಯ ಮುಂದುವರಿಸೋಣಂತೆ. ಏವಂ ತ್ಯಕ್ತ ಈಶನಃ ತ್ವಂ ಮಾ ಘೃದಃ ಘೃತಿಂ ಆಕಾಂಕ್ಷಾಂ ಮಾ ಕಾರ್ಷೀಹಿ ಧನ ವಿಷಯಾಂ. ಕಸ್ಯ ಸ್ವಿತ್ ಧನಂ ಕಸ್ಯ ಚಿತ್ಪರಸ್ಯ ಸ್ವಸ್ಯ ವಾ ಧನಂ ಮಾ ಕಾಂಕ್ಷೀಹಿ ಇತ್ಯರ್ಥಃ. ಸ್ವಿತ್ ಇತಿ ಅನರ್ಥಕಃ ನಿಪಾತಃ. ಇದು ಕೂಡ ಆಗಿದೆ. ಆದ್ದರಿಂದ ಕಾಷನ್, ನೀನು ನಿನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ಒಂದು ಎಚ್ಚರ ನೀಡುತ್ತೇವೆ ನಿನಗೆ. ಏನು ಎಚ್ಚರ? ಇಷ್ಟೇ, ಇನ್ನೊಬ್ಬರಿಗೆ ಸೇರಿದ ಐಶ್ವರ್ಯವನ್ನ ನಾ ಇನ್ನೊಂದು ಶಬ್ದವನ್ನು ನಾನಲ್ಲಿ ಸೇರಿಸಲಿಕ್ಕೆ ಬಯಸ್ತೇನೆ. ಇನ್ನೊಬ್ಬರ ಸ್ವಾತಂತ್ರ್ಯತೆಯನ್ನು ಕಸಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸಾಧುಗಳಿಗೆ ಬಹಳ ಇಂಪಾರ್ಟೆಂಟ್. ಗಂಡ ಹೆಂಡತಿ ಸ್ವಾತಂತ್ರ್ಯ ಕಸ್ಕೊಬೋದು, ಹೆಂಡತಿ ಗಂಡನ ಸ್ವಾತಂತ್ರ್ಯ ಕಸ್ಕೊಬೋದು, ತಂದೆ ತಾಯಿ ಮಕ್ಕಳ ಸ್ವಾತಂತ್ರ್ಯ ಕಸ್ಕೊಬೋದು. ಇದು ತುಂಬಾ ರೂಢಿಯಲ್ಲಿದೆ. ಎಲ್ಲ ಓವರ್ ಪವರ್, ಪುರುಷ ಪ್ರಧಾನ ಸಮಾಜ, ಸ್ತ್ರೀ ಪ್ರಧಾನ ಸಮಾಜ, ಎಲ್ಲ ಸ್ವಾತಂತ್ರ್ಯ ಕಸ್ಕೊಬೋದು. ಗುರು ಶಿಷ್ಯ, ಗುರು ಶಿಷ್ಯನ ಸ್ವಾತಂತ್ರ್ಯ ಕಸ್ಕೊಬೋದು. ಸರ್ಕಾರ ಪ್ರಜೆಗಳ ಸ್ವಾತಂತ್ರ್ಯತೆ ಕಸ್ಕೊಬೋದು. ಇದು ಕೂಡ ಇನ್ನೊಬ್ಬರ ಐಶ್ವರ್ಯವನ್ನು ಕಸಿದುಕೊಂಡಂತೆ ತಾನೇ. ಪ್ರತಿಯೊಬ್ಬರು ನಾವು ಸ್ವತಂತ್ರವಾಗಿ ಹುಟ್ಟಿದ್ದೀವಿ. ನಮಗೆ ಕೇಳ್ಕೊಳ್ಳಿ, ಬಹಳ ಸುಂದರವಾಗಿದೆ. ನಮಗೆ ನಮ್ಮದೇ ಆದ ಮನಸ್ಸು ಬುದ್ಧಿಗಳಿವೆ, ನಮಗೆ ನಮ್ಮದೇ ಆದ ಕರ್ಮದ ಸ್ವಾತಂತ್ರ್ಯತೆ ಇದೆ. ಯಾರಿಗೆ ಯಾರು ಯಾರ ಸ್ವಾತಂತ್ರ್ಯತೆಯನ್ನು ಕಸಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕಸಿದುಕೊಳ್ಳುವಂತ ಸ್ವಾತಂತ್ರ್ಯತೆಯನ್ನು ಕಸಿದುಕೊಳ್ಳುವಂತಹದ್ದೇನಿದೆಯೋ ಇದು ವ್ಯರ್ಥ ಪ್ರಯತ್ನ. ಅದರ ಅಂತಿಮ ರಿಸಲ್ಟ್ ಅನರ್ಥ. ಇಮೋಷನಲ್ ಮ್ಯಾನಿಪ್ಯುಲೇಷನ್ ಹೆಂಗಿರ್ತದೆ? ಇಮೋಷನಲ್ ಮ್ಯಾನಿಪ್ಯುಲೇಷನ್ ಅಂದ್ರೆ ಭಾವನಾತ್ಮಕವಾದಂತಹ, ಇದು ಭ್ರಷ್ಟಾಚಾರ, ಭಾವನಾತ್ಮಕವಾದ ಭ್ರಷ್ಟಾಚಾರ, ಭಾವನೆಗಳ ಜೊತೆ ಭ್ರಷ್ಟಾಚಾರ. ಹಣದ ಭ್ರಷ್ಟಾಚಾರ ಅಲ್ಲ ಇದು, ಭಾವನೆಗಳ ಜೊತೆ. ಹೇಗಿರ್ತದೆ? ಅಪ್ಪನಿಗೆ 80 ವರ್ಷ, ಮಗನಿಗೆ 60 ವರ್ಷ. ಅಪ್ಪನ ಬಿಸಿನೆಸ್ ಅನ್ನ ಮಗ 10ರಷ್ಟು ಬೆಳೆಸಿಬಿಟ್ಟಿರ್ತಾನೆ, ಭಾರಿ ಬಿಸಿನೆಸ್ ಮಾಡ್ತಿರ್ತಾನೆ. ಹೀಗಾಗಿ ಅವನು ತುಂಬಾ ಬ್ಯುಸಿ ಇರ್ತಾನೆ. ಅಪ್ಪ ಕಟ್ಟಿ ಮೇಲೆ ಕೂತ್ಕೊಂಡಿದ್ದಾನೆ ಹೊರಗಡೆ. ಏನ್ ಶೆಟ್ರೆ ಊಟ ಆಯ್ತಾ ಅಂತ ಕೇಳ್ತೀನಿ, ಅವ್ರ ಶೆಟ್ರು ಉತ್ತರ ಕೊಡ್ತಾರೆ, ಎಲ್ಲಪ್ಪ ಇನ್ನು ಮಗ ಬಂದಿಲ್ಲ. ಮಗ ಬರದೇ ಇರೋದಕ್ಕೂ ಇವ್ರು ಊಟ ಮಾಡದೇ ಇರೋದಕ್ಕೂ ಸಂಬಂಧ ಏನು? ತಮ್ಮ ಸಮಯಕ್ಕೂ ತಾವು ಊಟ ಮಾಡ್ಬೇಕು. ಇಲ್ಲ, ಮಗ ಬರೆದೋರ್ತು ನಾವು ಊಟ ಮಾಡೋದಿಲ್ಲ, ಇದಕ್ಕಂತಾರೆ ಇಮೋಷನಲ್ ಬೈಂಡಿಂಗ್ ಅಂತ. ಹೌದಾ? ತಂದೆ ತಾಯಿಗಳು ಮಗು ಇನ್ನು ಸ್ಕೂಲ್ನಿಂದ ಬಂದಿಲ್ಲ, ಊಟ ಮಾಡಿಲ್ಲ, ಬಂದಲ್ಲಿ ಎಲ್ಲ ಕೂತು ಮಾಡ್ತೀವಿ, ಅದರ ಪ್ರಶ್ನೆ ಬೇರೆ. ಅಪ್ಪನಿಗೆ ವಯಸ್ಸೆಷ್ಟು 80, ಈ ಮಗ ಮಂಗನ ಮಗ ಇವನು ವಯಸ್ಸೆಷ್ಟು 60 ವರ್ಷದ ವಯಸ್ಸಿನ ಮಗನಿಗಾಗಿ ಊಟಕ್ಕೆ ಬರಲಿ ಅಂತ 80 ವರ್ಷದ ಅಪ್ಪ ಕಾಯ್ತಾ ಇದ್ದ ಅಂತಂದ್ರೆ ಇದು ಭಾವನೆಗಳ ಜೊತೆ ಚೆಲ್ಲಾಟ ಆಗುದಲ್ಲ. ಇದರ ರಿಸಲ್ಟ್ ಏನು? ಮೋಹ. ಮೋಹದ ರಿಸಲ್ಟ್ ಏನು? ದುಃಖ, ನೋವು, ಆಘಾತ, ಡಿಸಪಾಯಿಂಟ್ಮೆಂಟ್, ನಿರಾಶೆ, ಡಿಪ್ರೆಷನ್ಸ್. ಇದೇ ಅಪ್ಪ ಇನ್ನೊಬ್ಬರಿಂದ ಹೇಳ್ತಾನೆ, ಅಯ್ಯೋ ಈಗಿನ ಮಕ್ಕಳು ಯಾರ ಮಕ್ಕಳ 60 ವರ್ಷ ಅವನಿಗೆ ಮೊಮ್ಮಕ್ಕಳ ಯಾರು ಕೇಳ್ತಾರಪ್ಪ ಈಗಿನ ಮಕ್ಕಳು ನಮ್ಮ ಮಾತ ಕೇಳೋದಿಲ್ಲ, ಡಿಪ್ರೆಷನ್, ನಿರಾಶೆ, ನನಗೆ ಯಾರು ಕೇಳೋದಿಲ್ಲ, ನನಗೆ ಯಾರು ಮಾತಾಡ್ಸೋದಿಲ್ಲ, ನಾನಂದ್ರೆ ಎಲ್ಲರಿಗೂ ಬೇಜಾರಾಗಿದೆ. ಒಂದೊಬ್ಬರು ಜೋಡಿಸೋದು ಹೋಗುದು ಇನ್ನೊಬ್ಬರು ಸ್ವಾತಂತ್ರ್ಯ ಕಸ್ಕೋಬೇಕು. ಯಾಕೆ ಮಾನಸಿಕವಾಗಿ ಒಂದು ಅನೆಸ್ಥೆಟಿಕ್ ಸಮಾಧಾನ, ಒಂದು ತಾತ್ಕಾಲಿಕ ಒಂದು ಭ್ರಮೆ, ನಾನು ಶಾಂತನಾಗಿದ್ದೀನಿ, ನನ್ನ ಮಕ್ಕಳು ನನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ, ನನ್ನ ಮಕ್ಕಳು ನನ್ನ ಹೇಳ್ದಂಗೆ ಕೇಳ್ತಾರೆ ಅಂತ ಒಂದು ಮಾನಸಿಕ ಸಮಾಧಾನ ತಾತ್ಕಾಲಿಕವಾಗಿ. ಮನುಷ್ಯ ಸ್ವತಂತ್ರವಾಗಿ ಹುಟ್ಟಿ ಸ್ವತಂತ್ರವಾದ ಮನಸ್ಸು ಬುದ್ಧಿಗಳನ್ನು ಇಟ್ಟ ಮೇಲೆ ಅವನು ಸ್ವತಂತ್ರವಾಗಿ ಕೆಲಸ ಮಾಡ್ತಾನೆ. ಯಾವತ್ತು ಪರ್ಮನೆಂಟ್ ಉದಾಹರಣೆ ಕೊಡ್ತೀನಿ ನಾನು. ಒಂದು ಕಾಲ ಬರ್ತದೆ ನಮಗೆಲ್ಲ, ಕೆಲವರಿಗೆ, ನಮ್ಮಲ್ಲಿ ಕೆಲವರಿಗೆ ಒಂದು ಕಾಲ ಬರ್ತದೆ, ನಮ್ಮದೇ ಕೈ ನಮ್ಮ ಮಾತು ಕೇಳೋಣ, ನಮ್ಮದೇ ಕಾಲು ನಮ್ಮ ಮಾತು ಕೇಳೋಣ. ಯಾವ ಕಾಲ ಅದು? ಪ್ಯಾರಲಿಸಿಸ್. ಆ ಪ್ಯಾರಲಿಸ್ ಕಾನ್ ಒಳಗೆ ಈ ಕೈ ನಮ್ಮ ಮಾತು ಕೇಳಂಗಿಲ್ಲ, ಈ ಕೈಯಿಂದ ಹಿಂಗೆ ತಿಂಗಳದು, ಈ ಕಾಲ ನಮ್ಮ ಮಾತು ಕೇಳಂಗಿಲ್ಲ, ಇನ್ನೊಬ್ರು ಯಾರು ಬಂದು ಈ ಕಾಲನ ಕೆಳಗಿಡ್ಬೇಕು. ನನಗೆ ಅಂಟುಕೊಂಡ ಕೈ, ನನಗೆ ಕನೆಕ್ಟೆಡ್ ಕೈ, ನನ್ನ ಕೈ ನನ್ನ ಮಾತ ಕೇಳೋದಿಲ್ಲ, ನನ್ನ ಮಗ ನನ್ನ ಮಾತು ಕೇಳಬೇಕಂತ ಏನ್ ನಿಯಮ ಹೇಳ್ರಿ? ಆದ್ರೂ ಕೂಡ ನಾವು 80 ಆದ್ರೂ ಕೂಡ ನನ್ನ ಮಾತು ಕೇಳಬೇಕು ಅಂತ ಬಯಸ್ತೇವೋ ಇಲ್ಲೋ? ನಾ ಕೇಳ್ತೀನಿ ಯಾಕೆ? ನೀನು ಇನ್ನೊಬ್ಬರಿಗೆ ಎಷ್ಟು ಸ್ವಾತಂತ್ರ್ಯತೆಯನ್ನು ಕೊಡ್ತೀಯೋ ಅಷ್ಟು ನೀ ಸ್ವತಂತ್ರವಾಗಿರ್ತೀಯ. ನಿನ್ನ ಸ್ವಾತಂತ್ರ್ಯತೆ ನಿನಗೆ ಆನಂದಿಸಬೇಕಾಗಿತ್ತು ಅಂದ್ರೆ ಇನ್ನೊಬ್ಬರಿಗೆ ಸ್ವಾತಂತ್ರ್ಯತೆಯನ್ನು ಕೊಡು. ಯು ಲೂಸ್ ನಥಿಂಗ್, ಕೊಡು. ಕಸ್ಯಚಿತ್ ಧನಂ, ಇನ್ನೊಬ್ಬರಿಗೆ ಸೇರಿದ ಯಾವುದೇ ಸ್ವಾತಂತ್ರ್ಯತೆಯನ್ನು ಕಸಿದುಕೊಳ್ಳಕ್ಕೆ ನೀನು ಯಾಕೆ ಇಷ್ಟಪಡ್ತೀಯ? ಬಿಟ್ಕೊಡು. ಅವರು ಸ್ವತಂತ್ರ, ನೀನು ಸ್ವತಂತ್ರ. ಆ ಸ್ವಾತಂತ್ರ್ಯತೆಯಲ್ಲಿ ವಿಚಾರಗಳು ಹೊಳಿತಾವೆ, ಆ ಸ್ವಾತಂತ್ರ್ಯತೆಯಲ್ಲಿ ಬುದ್ಧಿ ವಿಕಾಸಗೊಳ್ತದೆ, ಆ ಸ್ವಾತಂತ್ರ್ಯತೆಯಲ್ಲಿ ಮೌಲ್ಯಗಳು ಅರಳುತ್ತವೆ, ಆ ಸ್ವಾತಂತ್ರ್ಯತೆಯಲ್ಲಿ ನೈತಿಕ ಸ್ಥೈರ್ಯ ಬರುತ್ತದೆ, ನೈತಿಕ ಸ್ಥಿರತಾ ಬರುತ್ತದೆ. ಕೆಲವು ಸಲ ಎಡುತ್ತೇವೆ, ಕೆಲವು ಸಲ ಬೀಳುತ್ತೇವೆ, ಕೆಲವು ಸಲ ಆಘಾತ ಮಾಡ್ಕೋತೀವಿ, ಅವುಗಳ ಮಧ್ಯದಲ್ಲೇ ನೀನು ಅರಳುತ್ತೀಯ. ಸ್ವಾತಂತ್ರ್ಯತೆಯನ್ನು ಕಸ್ಕೊಂಡ್ಬಿಟ್ರೆ ಯಾರು ಅರಳೋದಿಲ್ಲ. 64 ವರ್ಷ ಕಾಂಗ್ರೆಸ್ ಮಾಡಿದ್ದೇನೆ. ಈಗ ಸ್ವತಂತ್ರ ಭಾರತದಲ್ಲಿ ನಮಗೆ ಒಂದು ಸ್ವಾತಂತ್ರ್ಯತೆ ಇಲ್ಲ. ಅವ್ರು ಎಷ್ಟು ಮಟ್ಟಿಗೆ ಮಾಡೋರು ಇದ್ರು ಅಂತ ಹೇಳ್ತೇನೆ ನಿಮಗೆ. ನಿಮ್ಮ ಹಬ್ಬ ಹುಣ್ಣಿಮೆ ಹರಿಮೆ ಹರಿದಿನಗಳನ್ನು ಕೂಡ ಅವರು ರೇಷನ್ ಮಾಡೋರಿದ್ರು. ನಾ ಹೇಳ್ತೇನೆ ಕೇಳಿ. ಈಗ ನಾಗರ ಪಂಚಮಿ ಬಂತು, ನೀನು ಪಂಚಾಯಿತಿ ಪರ್ಮಿಷನ್ ತಗೊಂಡು ನಿನ್ನ ಮನೆಯೊಳಗೆ ತಂಬಿಟ್ಟುಂಡಿ ಮಾಡ್ಬೇಕು. ಅವ್ರ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ನೀವು ಮಾಡ್ತಕ್ಕದ್ದಲ್ಲ. ಅಷ್ಟ ಮಟ್ಟಿಗೆ ರೇಷನ್ ಮಾಡೋರಿದ್ರು. ಇಷ್ಟೇ ಹಬ್ಬಗಳನ್ನ ಆಚರಿಸು, ಇದೇ ರೀತಿ ಆಚರಿಸು, ನಿನಗಿದ್ರೊಳಗೆ ಇದನ್ನ ಯಾವ ಸ್ವಾತಂತ್ರ್ಯತೆ ಇಲ್ಲ, ಅದು ಕಮ್ಯುನಲ್ ಆಗ್ತದೆ. ಇದು ಸ್ವಾತಂತ್ರ್ಯ ಕಸ್ಕೊಂಬೋದಲ್ಲ. ನಮಗೆ ಇನ್ನೊಬ್ರು ಮಾಡಿದ ಕಮ್ಯುನಲ್ ಯಾಕಲ್ಲ, ನಾವು ಮಾಡಿದ ಕಮ್ಯುನಲ್ ಯಾಕೆ, ಅದನ್ನ ಸ್ಪರ್ಧೆ ಮಾಡಿ ನಾವು ಇಷ್ಟಪಡೋದಿಲ್ಲ ಅಂತ ಪ್ರಶ್ನೆ ಕೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಹೆಜ್ಜೆ ಮುಂದೆ ಕೇಳ್ತೇವೆ ನಾವು, ಯಾರದಾದ್ರೂ ವ್ಯಕ್ತಿಗತವಾದ ಈ ಸ್ವಾತಂತ್ರ್ಯತೆಯನ್ನ, ಶ್ರದ್ಧಾ ಸ್ವಾತಂತ್ರ್ಯತೆಯನ್ನ ಕಸಿದುಕೊಳ್ಳುವ ಅಧಿಕಾರ ಯಾರಿಗಾದ್ರೂ ಯಾಕೆ ಅಂದ್ರೆ, ಉಪನಿಷತ್ತು ಸುಮ್ಮನೆ ಒಂದು ಮಾತು ಹೇಳ್ತದೆ. ಏನು? ಯಾರಿಗೋ ಸೇರಿದ ಐಶ್ವರ್ಯವನ್ನ ನೀನು ಬಯಸಬೇಡ. ಇದು ಸಿಂಪಲ್ ಒಂದು ಹೇಳಿಕೆ. ಆದ್ರೆ ಇದ್ರೊಳಗೆ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಎಷ್ಟೊಂದು ಸಂಗತಿಗಳು. ಅವನು ರೇವ ಉಪನಿಷತ್ತು ಗೀತಾ ಮಾತಾಡ್ತಾ ಇದ್ದ ಸ್ವಾಮೀಜಿ ಬಂದು ಕೂತ್ಕೊಂಡು ಕೇಳಿ, ನಿಮಗೆ ಗೊತ್ತಾಗ್ತದೆ. ನೀವೊಬ್ಬ ರಾಷ್ಟ್ರ ಭಕ್ತನ ಆಗಲಿಲ್ಲ ಅಂದ್ರೆ ಅವಾಗ ನನಗೆ ಹೇಳು. ನೀನೊಬ್ಬ ಸಮಾಜ ಸಂಘಟಕನ ಆಗಲಿಲ್ಲ ಅಂದ್ರೆ ಅವಾಗ ನನಗೆ ಹೇಳಿ. ಉಪನಿಷತ್ತುಗಳು ಇವಷ್ಟು ನಮ್ಮ ಜೀವನವನ್ನು ಬಿಟ್ಟು ಬೇರೆ ಇವೆ ಯಾವು? ನಮ್ಮ ಜೀವನದಲ್ಲೇ ನಾವು ಅರಳಬೇಕಾಗಿದೆ. ಕಸ್ಯ ಸಿದ್ಧನ ಮಾಗೃಹ, ನೀನು ಬಯಸಬೇಡ, ಮತ್ತು ಆ ಮೂಲಕವಾಗಿ ಈಶ್ವರನ ಹೆಸರಿನಲ್ಲಿ ನೀನು ಕೆಲಸಗಳನ್ನು ಮಾಡು. ಭುಂಜೀತಾಹ ಪಾಲಯೀತಾಹ ಅನ್ನುವುದರ ಮೂಲಕವಾಗಿ ಅವರು ಇನ್ನೊಬ್ಬರ ಧನವನ್ನು ಸ್ವೀಕಾರ ಮಾಡಬೇಡ, ಬಯಸಬೇಡ ಅನ್ನೋದಕ್ಕೂ ಕೂಡ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಕಸ್ಯ ಸಿದ್ಧನಂ, ಕಸ್ಯ ಚಿತ್ಪರಸ್ಯ ವಾ ಸ್ವಸ್ಯ ಪರಸ್ಯ. ಹೌದು, ಕಸ್ಯಚಿತ್ ಯಾರೇ ಆಗಲಿ, ಪರಸ್ಯ ಹೊರಗಿನ ವ್ಯಕ್ತಿ, ಯಾವುದೇ ಹೊರಗಿನ ವ್ಯಕ್ತಿ ಆಗಿರಲಿ, ಅಥವಾ ವಾ ಅಥವಾ ಎಲ್ಲಿದೆ ವಾ, ವಾ ಅಂದ್ರೆ ಅಥವಾ, ಸ್ವಸ್ಯ ಧನಂ ಮತ್ತೊಬ್ಬರಿಗೆ ಸೇರಿದ ಧನವನ್ನೇ ಆಗಲಿ ತನಗೆ ಸೇರಿದ ಧನವನ್ನೇ ಆಗಲಿ ಅದನ್ನ ನಾವು ಮಾ ಕಾಂಕ್ಷೀಹಿ ಅದನ್ನು ಬಯಸುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ಪ್ರಕಾರವಾದ ಜೀವನ ನಡೆಸಬೇಕು ಅಂತೇಳಿ ಮುಂದಿನ ಪ್ಯಾರಾಗ್ರಾಫ್ ಹೇಳ್ತಾರೆ. ಅಥವಾ ಇನ್ನೊಂದರ್ಥ, ಮತ್ತೊಂದು ಅರ್ಥವನ್ನು ಕೊಡ್ತಾರೆ. ಅಥವಾ ಮಾ ಗೃಧ ಕಸ್ಮಾತ್ ಕಸ್ಯ ಸಿದ್ಧ ಧನಂ ಇತಿ ಆಕ್ಷೇಪಾರ್ಥ ನ ಕಸ್ಯಚಿತ್ ಧನಂ ಅಸ್ತಿ ಯದ್ಧೀತ. ಬಯಸಬೇಡ, ಯಾಕಪ್ಪ ಬಯಸಬಾರ್ದು? ಇನ್ನೊಬ್ಬರ ಹಣವನ್ನ, ಇನ್ನೊಬ್ಬರ ಐಶ್ವರ್ಯವನ್ನ, ಇನ್ನೊಬ್ಬರ ಧನವನ್ನ, ಇನ್ನೊಬ್ಬರ ಸ್ವಾತಂತ್ರ್ಯತೆಯನ್ನ ಯಾಕೆ ನಾವು ಬಯಸಬಾರ್ದು? ಯಾಕೆ ಬಯಸಬಾರ್ದು ಅಂತಂದ್ರೆ, ಆಫ್ಟರ್ ಆಲ್ ಧನ ಯಾರು, ಕಸ್ಮಾತ್ ಹಣವು ಯಾರಿಗೆ ಸೇರಿರುತ್ತದೆ? ನಿಮಗೆ ಭಾರತ ದೇಶದ ಸಂವಿಧಾನದ ಅರ್ಥದ ಪ್ರಕಾರ ಹೇಳಬೇಕಂದ್ರೆ ನಮ್ಮ ಕರೆನ್ಸಿಗಳೆಲ್ಲ ಯಾರಿಗೆ ಸೇರಿದ್ದು? ಯಾರಿಗೆ ಸೇರಿದ್ದು? ರಿಸರ್ವ್ ಬ್ಯಾಂಕ್ ಸೇರಿ. ನಿನಗೂ ಅಲ್ಲ ನಮಗೂ ಅಲ್ಲ, ಯಾರಿಗೂ ಸೇರಿಲ್ಲ. ಅದು ಯಾರಿಗೆ ಸೇರಿದ್ದು? ರಿಸರ್ವ್ ಬ್ಯಾಂಕ್ ಸೇರಿ. ಸುಮ್ಮನೆ ಸ್ವಲ್ಪ ಹೊತ್ತು ನಮ್ಮ ಹತ್ರ ಇಟ್ಕೊಂಡು ನಂದು ಅನ್ನೋ ಕಸ್ಮಾತ್, ಆಫ್ಟರ್ ಆಲ್ ಈ ಹಣ ಯಾರಿಗೆ ಸೇರಿದ್ದು, ಐಶ್ವರ್ಯ ಯಾರಿಗೆ ಸೇರಿದ್ದು, ಕಸ್ಯ ಸಿದ್ಧನಂ ಇತಿ ಯಾರಿಗೆ ತಾನೇ ಸೇರಿದ್ದಪ್ಪ ಇದು ಹಣ ಅಂತ ಆಕ್ಷೇಪಾರ್ಥವಾಗಿಯೂ ಕೂಡ ಒಂದು ಅರ್ಥ ಹೊಂದುತ್ತದೆ ಇದರೊಳಗೆ. ಆಫ್ಟರ್ ಆಲ್ ಹೂಸ್ ಮನಿ ಇಸ್ ದಿಸ್, ಹೂಸ್ ವೆಲ್ತ್ ಇಸ್ ದಿಸ್? ನ ಕಸ್ಯ ಸಿದ್ಧನಂ, ನಮಗೂ ನಿಮಗೂ ಯಾರಿಗೂ ಈ ಹಣ ಸೇರಿಲ್ಲ, ಆದ್ದರಿಂದ ಅದರ ಮೇಲೆ ನಮ್ಮ ಅಧಿಕಾರ ಇಲ್ಲ. ನಮ್ಮ ಅಧಿಕಾರ ಇಲ್ಲ ಅನ್ನುವ ತಿಳುವಳಿಕೆಯಲ್ಲಿಯೇ ನೀನು ಅದನ್ನು ತ್ಯಾಗ ಮಾಡಿಬಿಟ್ಟಿರ್ತೀಯ. ಈ ಮೊಬೈಲ್ ಫೋನ್ ನಂದಲ್ಲ, ಆದ್ರೆ ಇದನ್ನು ಬಿಟ್ಟು ನಾನು ಇರಲಾರೆ ಅಂತಂದ್ರೆ ಇದು ಒಂದು ಮಗುವಿನ ಮೂರ್ಖತನ ಅನಿಸೋದಿಲ್ಲವೇ? ಇದು ನಂದಲ್ಲ, ಇದನ್ನು ಬಿಟ್ಟು ನಾ ಇರೋಂಗಿಲ್ಲ ಅಂದ್ರೆ ಏನಿದೆ ಅಂತ? ಮಂದಬುದ್ಧಿ, ಅವಿವೇಕ, ಮೂರ್ಖತನ, ಸ್ಟುಪಿಡಿಟಿ. ಇದು ಯಾವುದೂ ನಮಗೆ ಸೇರಿಲ್ಲ, ನಮ್ಮದಲ್ಲ. ಯಾಕಲ್ಲ? ಎರಡನೇ ಅರ್ಥ ಯಾಕಲ್ಲ? ಯಾಕಲ್ಲ ಅಂದ್ರೆ ಇದು ಯಾರಿಗೆ ಸೇರಿದ್ದು ಅಂತ ನೀವು ವಿಚಾರ ಮಾಡಿ ನೋಡು. ಯಾರಿಗೆ ಸೇರಿದ್ದು ಅಂತ ವಿಚಾರ ಮಾಡಿ ನೋಡು, ಇದು ಕಂಡು ಬರ್ತದೆ. ನಮಗಾರಿಗೂ ಇದು ಸೇರಿಲ್ಲ, ನನಗೂ ಸೇರಿಲ್ಲ. ಹಾಗಾದ್ರೆ ಯಾವುದು ನನಗೆ ಸೇರೇ ಇಲ್ಲವೋ ಅದನ್ನ ಬಿಟ್ಟುಕೊಡ್ಲಿಕ್ಕೆ ನಾನು ಏನ್ ಕಳ್ಕೊಳ್ತೀನಿ? ವಾಟ್ ಡು ಯು ಲೂಸ್? ಐ ಲೂಸ್ ನಥಿಂಗ್. ನಾ ಏನು ಕಳ್ಕೊಂಬಲ್ಲ. ಹೊಟ್ಟೆಲಿ ಟ್ಯೂಮರ್ ಆಗ್ತದೆ, ಹೊಟ್ಟೆಲಿ ಟ್ಯೂಮರ್ ಆದಾಗ ನಾವು ಆಪರೇಷನ್ ಮಾಡಿಸ್ಕೋತೀವಿ. ಕೇಳ್ಕೊಳ್ಳಿ, ಏನ್ ಕಳ್ಕೊಂಡ್ರಿ? ಪ್ರಶ್ನೆ ಮಾಡ್ರಿ ಸ್ವಲ್ಪ. ಹೊಟ್ಟೆಯಲ್ಲಿ ಟ್ಯೂಮರ್ ಆಗ್ತದೆ, ಆಪರೇಷನ್ ಮಾಡಿಸ್ಕೊಳ್ತೀವಿ, ಏನ್ ಕಳ್ಕೊಂಡ್ವಿ? ಯಾವುದೋ ಎಲ್ಲಿದೋ ಗಂಟು ತಂದು ಒಳ್ಳಾಗಿಟ್ಕೊಂಡು ಯಾವ ಅಂತ ನೋವು ಪಟ್ಟು ಅನುಭವಿಸುವಾಗ ಅದನ್ನ ಆಪರೇಷನ್ ಮಾಡಿದ್ರೂ ಸಮಾಧಾನ ಇಲ್ಲದೆ ಇದ್ದಾಗ ಆಪರೇಷನ್ ಮಾಡಿಸಿಕೊಂಡ ನಂತರ ಏನು ಕಳ್ಕೊಂಡ್ವೇನೋ, ಕಿಡ್ನಿ ಹೇಗಿದೆ ಹಾಗೆ ಇದೆ, ಲಿವರ್ ಹೇಗಿದೆ ಹಾಗೆ ಇದೆ, ಇಂಡಸ್ಟ್ರೈನ್ ಹೇಗಿದೆ ಹಾಗೆ ಇದೆ, ಎಲ್ಲವೂ ಹೇಗಿದೆ ಹಾಗೆ ಇದೆ. ಯಾರಿಗೋ ಸೇರಿದ್ದನ್ನ ಯಾರಿಗೋ ಬಿಟ್ಟು ಕೊಡ್ಲಿಕ್ಕೆ ನಿನಗೇನು ಬಾಧ? ಕಳ್ಕೊಂಡ್ ಏನ್ ಕಳ್ಕೊಂಡ್ವಿ ಅಂದ್ರೆ ಅದ್ರ ನೋವು ಕಳ್ಕೊಂಡ್ವಿ. ಫಾರಿನ್ ಮಟೀರಿಯಲ್ ಬಂದು ಒಳಗಡೆ ಕೂತಿತ್ತಲ್ವೋ, ಅದು ನನಗೇನ್ ಮಾಡ್ತಿತ್ತು, ಹಿಂಸೆ ಮಾಡ್ತಿತ್ತಲ್ವೋ, ಆ ಹಿಂಸೆ ಹೋಯಿತು. ಇದೆಷ್ಟು ಫಾರಿನ್ ಮಟೀರಿಯಲ್ ಇದು ನಮ್ಮದು ಅಂತ ಒಳಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಈಗ ಅದರಿಂದಾಗಿ ಹಿಂಸೆ, ಆ ಹಿಂಸೆ ಹೋಗ್ಬೇಕು ಅಂತ ಇನ್ನೊಂದು ತಗೊಂಡ್ಬಂದು ಒಳಗಿಟ್ಕೊಂತೀವಿ, ಅದರಿಂದಾಗಿ ಹಿಂಸೆ, ಅದು ಹೋಗ್ಬೇಕು ಅಂದ್ರೆ ಮತ್ತೊಂದು ತಗೊಂಡ್ಬಂದು ಒಳಗಿಟ್ಕೊತೀವಿ, ಅದೊಂದು ಹಿಂಸೆ, ಅದು ಹೋಗ್ಬೇಕು ಅಂದ್ರೆ ಇನ್ನೊಂದು, ಎಲ್ಲ ತಂದು ಇಟ್ಕೊಂಡು ಇಟ್ಕೊಂಡು ಫಾರಿನ್ ಮಟೀರಿಯಲ್ಗಳನ್ನ ಇವು ನಾವೇನ್ ಮಾಡ್ಲಿಕ್ಕೆ ಹಿಂಸೆಗಳನ್ನ ಬೆಳೆಸ್ಕೊತಾ ಇರ್ತೀವಿ. ಹಿಂಸೆಗಳು ಬೇಡ ಅನ್ನೋದಾಗಿತ್ತು ಅಂದ್ರೆ ಹೊರಗಿನಿಂದ ತಂದ್ಕೊಳ್ಳೋದು ನಿಲ್ಸ್, ಇದ್ದದ್ದನ್ನ ನಿಂದಲ್ಲ ಅಂತ ಗುರುತಿಸ್, ಏನಿದೆಯೋ ಅದು ನಿಂದಲ್ಲ ಅಂತ ಗುರುತಿಸು, ಹೊಸದನ್ನ ತಂದ್ಕೋಬೇಡ. ಈಗ ಹೇಳು ಆಪರೇಷನ್ ಆದೋ ಇಲ್ಲ, ಆಪರೇಷನ್ ಆಗಿದ್ದೆ ಆದ್ರೆ ಹಿಂಸೆ ಇಲ್ಲ ಅಥವಾ ಅರ್ಥ ನ ಕಶ್ಯ ಚಿತ್ತ ನಮಿತಿ ಎದ್ ಗೃಧೇತ, ಯಾಕಪ್ಪ ಇದು ನಮಗೆ ಯಾವುದು ಸೇರಿದ್ದಲ್ಲ? ಇದಂ ಆತ್ಮೈವ, ಆತ್ಮೈವ ಇದಂ ಸರ್ವಂ ಇತಿ ಈಶ್ವರ ಭಾವನೆಯ ಸರ್ವಂ ತ್ಯಕ್ತಮತ ಆತ್ಮನಃ ಇವ ಇದಂ ಸರ್ವಾತ್ಮೈವ ಚ ಸರ್ವಾತ್ಮೈವ ಚ ಸರ್ವಮತಃ ಮಿಥ್ಯಾ ವಿಷಯಾಂ ಗೃಧಿಂ ಮಾ ಕಾಶೀಹಿ ಇತ್ಯರ್ಥಃ. ಕಶ್ಚಿದ್ವನಂ ಯದ್ ಗೃಧ್ಯೇತ, ಇದು ನಂದು ಅಂತ ನಾನು ಹಿಡ್ಕೊಳ್ಳಿಕ್ಕೆ ಆಫ್ಟರ್ ಆಲ್ ಯಾರದಪ್ಪ ಇದು, ನಿನ್ಗೆ ಸೇರಿದ್ದ ಇಲ್ಲ. ಆದ್ದರಿಂದ ಒಂದು ಕೆಲಸ ಮಾಡು, ಆತ್ಮೈವ ಇದಂ ಸರ್ವಂ ಇದು ಈಶ್ವರ ಭಾವನೆಯ, ಈಶ್ವರ ಭಾವನೆಯ ಏನು ಏನು ಇದೆಯೋ ಎಲ್ಲವೂ ಈಶ್ವರ, ನನ್ನವರು, ನನ್ನ ಅಲ್ಲದೆ ಇದ್ದವರು, ಬೇರೆಯವರು, ಕೆಳಗಿನವರು, ಮೇಲಿನವರು, ಪ್ರಾಣಿಗಳು, ಪಕ್ಷಿಗಳು, ವನಸ್ಪತಿಗಳು, ಚರ ಅಚರ ವಸ್ತುಗಳು, ಜಡ ಚೇತನ ಪದಾರ್ಥಗಳು ಎಲ್ಲವೂ ಈಶ್ವರ. ಆತ್ಮೈವ ಇದಂ ಸರ್ವಂ ಇದು ಈಶ್ವರ ಭಾವನೆಯ. ಸರ್ವಂ ತ್ಯಕ್ತಂ, ಎಲ್ಲದರಲ್ಲಿ ಮೋಹವನ್ನು ಬಿಟ್ಕೊಡು. ಅಷ್ಟೇ ಅಲ್ಲ, ಅತಃ ಆತ್ಮನ ಏವ ಇದಂ ಸರ್ವಂ. ಅತಃ ಶಬ್ದ ಎಲ್ಲಿದೆ ರೋಷನ್? ಹುಡುಕಿ ಹೇಳ್ರಿ ನೋಡ ಎಲ್ಲಿದೆ? ಅತ ಇಲ್ಲ, ಸರ್ವಂ ತ್ಯಕ್ತಂ, ಸರ್ವಂ ತ್ಯಕ್ತಂ ಅತ ಅಲ್ಲಿದೆ. ಈಗ ನಾ ಹೇಳಿದ್ರು ಅಲ್ಲಿದೆ. ಅತಃ ಆತ್ಮನ ಏವ ಇದಂ ಅಲ್ಲ, ಸರ್ವಂ ತ್ಯಕ್ತಂ ಅತಃ ಆತ್ಮನ ಏವ ಇದಂ ಸರ್ವಂ ಆತ್ಮೈವ ಚ ಸರ್ವಮತಃ, ಇದು ಆತ್ಮನಿಂದಲೇ ಬಂದದ್ದು, ಆತ್ಮನೇ ಆಗಿ ಇದೆ, ಎಲ್ಲವೂ ಆತ್ಮ ಸ್ವರೂಪವೇ ಆಗಿದೆ. ಮಣ್ಣಿನಿಂದ ಬಂದದ್ದು ಎಲ್ಲವೂ ಮಣ್ಣೇ ಆಗಿದ್ದಂತೆ, ಚಿನ್ನದಿಂದ ಬಂದದ್ದು ಎಲ್ಲವೂ ಚಿನ್ನವೇ ಆಗಿದ್ದಂತೆ, ಈಶ್ವರದಿಂದ ಬಂದದ್ದು ಎಲ್ಲವೂ ಈಶ್ವರನೇ ಆಗಿ ಇದೆ ಅನ್ನುವ ಒಂದು ಏನು ಸ್ಪಷ್ಟವಾದ ತಿಳುವಳಿಕೆ ನಿನಗೆ ಉಂಟಾಗ್ತದೋ ಆ ಸ್ಪಷ್ಟವಾದ ತಿಳುವಳಿಕೆಯಲ್ಲಿ ಬಾಕಿ ಎಲ್ಲವೂ ಕೂಡ ಮಿಥ್ಯಾ ವಿಷಯಾಂ ಕೃತಿಂ, ಮಿಥ್ಯಾ ವಿಷಯ ಕೃತಿಂ ಏನಾಗ್ತದೆ, ಇದು ಮಣ್ಣೇ ಮಣ್ಣು ಅಂತ ಸ್ಪಷ್ಟವಾದ ನಂತರ, ಮಣ್ಣೇ ಮಣ್ಣು ಅಂತ ಸ್ಪಷ್ಟವಾದ ನಂತರ ಶಬ್ದ ಮಾಡ್ತದೆ ನೋಡಿ, ಎಷ್ಟು ಚಂದ ಶಬ್ದ ಮಾಡ್ತದೆ ನೋಡಿ, ಕಣ್ ಕಣ್. ಇದು ಮಣ್ಣೇ ಮಣ್ಣು ಅಂತ ಸ್ಪಷ್ಟವಾದ ನಂತರ ಎಲ್ಲವೂ ಮಣ್ಣು, ನನ್ನ ಪಾರ್ಟ್ ಆಫ್ ಇಟ್ ಅಷ್ಟೇ ಮಣ್ಣು. ಎಲ್ಲ ಕಡೆ ನಾ ಕೆರೆದು ನೋಡ್ಬೇಕಾಗಿಲ್ಲ, ಇದನ್ನು ಒಡೆದು ನೋಡ್ಬೇಕಾಗಿಲ್ಲ. ಇದು ಮಣ್ಣೇ ಮಣ್ಣು ಅಂತ ಗುರುತಿಸ್ಲಿಕ್ಕೆ ನಾವು ಒಡಿತೇವ ಇದನ್ನ? ಇಲ್ಲ. ಹಿಂಗೆ ಇದು ಜಗತ್ತು, ಈ ಜಗತ್ತು ಹೇಗಿದೆಯೋ ಹಾಗೆ ಇದು. ಆದರೂ ಕೂಡ ಅದರಲ್ಲಿ ಈಶ್ವರನ ಕಾಣಿಗೆ ಬರ್ತದೆ. ಇದು ಜನ್ಮ ಜನ್ಮಾಂತರದ ಚಟ, ಇದು ಈ ಜನ್ಮ ಚಟ ಅಲ್ಲ. ಏನದು? ಈಶ್ವರ ಎಲ್ಲೋ ಇದ್ದಾನೆ, ಪರಮಾತ್ಮ ಎಲ್ಲೋ ಇದ್ದಾನೆ. ಈ ಜೀವಾತ್ಮವು ಚಟ, ವೇದಾಂತದಲ್ಲಿ ಮಾತ್ರ ಈ ಚಟ ತಪ್ಪುತ್ತದೆ. ಅಲ್ಲಿವರೆಗೂ ಇದು ಹೀಗೆ ಹಂಗೆ ಹುಡುಕದೆ ಹುಡುಕದೆ ಹುಡುಕದೆ ಹುಡುಕದೆ. ಏನು ಹಾಡೋದು? ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣು ಕಣ್ಣು ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ ಅಚಂದ್ರ. ಇವನಿಗೆ ಹೂ ಅರಳಿದ್ರೆ ದೇವರು ಕಾಣೋದಿಲ್ಲ. ಅಲ್ಲಿ ಹೋಗಿ ನುಗ್ಗಾಡಿ, ಅಪ್ಪ ಅದು ಯಾವ್ದಾದ್ರೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಜಗನ್ನಾಥ್ ನೀ ಬಂದಿದ್ದೇನೆ ಬಂದಿದೆ ನೀ ಬಂದಿದೆ ಜಗನ್ನಾಥ್ ಪುರಿ, ಪುರಿ ಜಗನ್ನಾಥ್ ನುಗ್ಗಿದ್ದೆ ನುಗ್ಗಿದ್ದೆ. ಅಪ್ಪ ನಾ ಹಿಂಗೆ ನಿಂತು ಬಿಡಿ, ಯಾರು ತಗೊಂಡೋಗಿ ಎಲ್ಲಿ ಹೋಗಿದ್ದರು ಆನೆಸ್ಟ್ ಹೆಂಗಿದ್ದೋಡಿ, ತಾವಾಗ ಎತ್ತಿದ್ರು ತಾವಾಗ ಎತ್ತಿದ್ರು, ಒಬ್ರು ಕೂಗ್ತಿದ್ರು ದೊಡ್ಡ ಸ್ಟೆಪ್ ಇದೆ ಅಲ್ಲಿ, ಭಾರಿ ದೊಡ್ಡ ಸ್ಟೆಪ್ ಇದೆ ಅಂತ. ನಾ ಏನ್ ಮಾಡೋಗಿದ್ದೀನಿ ಆ ಸ್ಟೆಪ್ ಎಲ್ಲಿದೆ ಅಂತ ನೋಡಿದ್ರೊಳಗೆ ಹತ್ತು ಮಂದಿ ದೂಡ್ತಾರೆ ನನಗೆ. ಸೊ ನಾನು ವಿಚಾರ ಮಾಡಿದೆ, ನೀವ ದೂಡ್ಬಿಟ್ಟು ಇಳಿಸಿ ಬಿಡಿ ನನ್ಗೆ ಹೂ ಅಂಗಡಿ. ಇಲ್ಲಿ ಹೂ ಅರಳಿದ್ರೆ ಅವನಿಗೆ ದೇವ್ರು ಕಾಣೋದಿಲ್ಲ. ಇಲ್ಲಿ ಗುಡುಗು ಸಿಡಿಲುಗಳು ಮಿಂಚಿದಾಗ ಅವನಿಗೆ ದೇವ್ರು ಕಾಣೋದಿಲ್ಲ. ಇಲ್ಲಿ ಮಳೆ ಕರೀತಾ ಇದ್ರೆ ಅದು ದೇವರು ಅಂತ ಅವನಿಗೆ ಕಾಣೋದಿಲ್ಲ. ಆ ಹಸಿರು ಹೊಲದಲ್ಲಿ ಆ ಬೀಜವು ಚಿಗುರಿ ಅದು ಮೊಳಕೆ ಒಡೆದು ಸಸಿಯಾಗಿ ಹಸಿರಾಗಿ ಹಸಿರು ಸೀರೆ ಉಟ್ಟಂತೆ ಕಾಣಿಸ್ತಾ ಇದ್ದಾಗಿ ಕೂಡ ಅದು ದೇವರು ಅಂತ ಅನ್ಕೋದಿಲ್ಲ ಅವನಿಗೆ. ನಮ್ಮ ನಿಮ್ಮೆಲ್ಲರಿಗಿಂತ ರೈತನೇ ಬೆಸ್ಟ್ ಅಂತ ನನಗೆ ಅನಿಸ್ತದೆ. ಏಕೆಂದ್ರೆ ಅದನ್ನೇ ಪೂಜೆ ಮಾಡ್ಬಿಡ್ತಾನೆ, ಆ ಬೆಳೆಯನ್ನೇ ಪೂಜಿಸ್ಬಿಡ್ತಾನೆ, ಆ ಭೂಮಿಯನ್ನೇ ಪೂಜಿಸ್ಬಿಡ್ತಾನೆ, ಆ ನೀರನ್ನೇ ಪೂಜಿಸ್ಬಿಡ್ತಾನೆ. ಯಾ ಹತ್ತು ಸಲಾಸ್ ಮಾಡಿದ್ದಾನೆ ಗಿರೀಶ್ ಇಲ್ಲಿ ತಗೋ, ಅವ್ ಮಾಡ್ತಾನ ಹಂಗೆ. ನಮ್ದೇನು ಕಟ್ ಆಗಿಲ್ಲ, ನಾ ಏನು ಕನೆಕ್ಟ್ ಮಾಡಿದ್ದೀನಿ ಅದೇನು ಕಟ್ ಆಗಿಲ್ಲ. ಇಲ್ಲಿ ಇಲ್ಲಿ ಕಣ್ಣು ತೆರೆ, ಅವ ಇಲ್ಲೇ ಇದ್ದಾನೆ. ಇಲ್ಲಿ ಕಣ್ಣು ಮುಚ್ಚು, ಅವನು ಅಲ್ಲೇ ಇದ್ದಾನೆ. ಇಲ್ಲಿ ಉಸಿರು ತಗೋ, ಅಲ್ಲೇ ಇದ್ದಾನೆ. ಇಲ್ಲಿ ಉಸಿರು ಬಿಡು, ಅಲ್ಲೇ ಇದ್ದಾನೆ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ನಾವು ದೇವಸ್ಥಾನಕ್ಕೆ ಹೋಗೋದು ತಪ್ಪು, ತೀರ್ಥಕ್ಷೇತ್ರ ಮಾಡೋದು ತಪ್ಪು, ಅಭಿಷೇಕ ಮಾಡೋದು ತಪ್ಪು, ಆ ವಿಷಯ ನಾ ಮಾತಾಡ್ತಿಲ್ಲ. ಆ ಸಬ್ಜೆಕ್ಟ್ ಬೇರೆ ಅದು, ಆ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟ್ಗೂ ತಳಿಕೆ ಹಾಕಬಾರ್ದು. ಭಗವಂತನನ್ನ ಎಲ್ಲೆಲ್ಲಿಯೂ ಇದ್ದಾನೆ ಅಂತ ಭಾವಿಸಬೇಕಾಗ್ತದೆ. ತಿಳುವಳಿಕೆ ಇದ್ದವರು ಭಾವಿಸ್ಲಿಕ್ಕೆ ಹೋಗುದಿಲ್ಲ, ಅವ್ರಿಗೆ ಗೊತ್ತೇ ಗೊತ್ತು. ಪೂಜ್ಯ ಸ್ವಾಮೀಜಿ ಸ್ಟೇಟ್ಮೆಂಟ್ ಇದೆ, ಹಿಂದೂಸ್ ಡೋಂಟ್ ಬಿಲೀವ್ ಇನ್ ಗಾಡ್. ಹಿಂದೂಸ್ ಡೋಂಟ್ ಬಿಲೀವ್ ಇನ್ ಗಾಡ್. ನೀವು ದೇವ್ರ ನಂಬಿಕೆ ಇಲ್ವಾ? ಇಲ್ಲ, ನಮ್ಮ ದೇವ್ರ ನಂಬಿಕೆ ಇಲ್ಲ. ಯಾಕೆ? ನಮಗ್ ಗೊತ್ತು ದೇವ್ರಿದ್ದಾನೆ ಅಂತ ಗೊತ್ತು ನಮಗೆ. ವಿ ಡೋಂಟ್ ಬಿಲೀವ್ ಇನ್ ಗಾಡ್ ಬಿಕಾಸ್ ವಿ ನೋ ಗಾಡ್ ಈಸ್. ದಟ್ಸ್ ಇಟ್. ನಿಮಗೆ ನಂಬಿಕೆ ಮುಖ್ಯ. ನಾವು ಮೊದಲು ಒಪ್ಕೊಂಡ್ಬಿಡ್ತೀವಿ ಗಾಡ್ ಈ ಇನ್ನು ಹೇಗಿದ್ದಾನೆ, ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಇವು ನಂತರದ ಪ್ರಶ್ನೆಗಳು. ಇದೆ ನಾವು ನೀವು ಕೂತ್ಕೊಂಡು ಅದ್ರ ಬಗ್ಗೆ ಜಿಜ್ಞಾಸೆ ಮಾಡೋಣ, ನೋ ಪ್ರಾಬ್ಲಮ್. ನಮ್ಮ ಜಿಜ್ಞಾಸೆ ಮಾಡೋದ್ರಿಂದಾಗ್ಲಿ ಅಥವಾ ಮಾಡದೇ ಇರೋದ್ರಿಂದಾಗ್ಲಿ ಭಗವಂತನ ಇರುವಿಕೆಯನ್ನು ಅಲುಗಳಿಕೆ ಆಗೋದು. ದೇವರಿದ್ದಾನೆ. ಸರ್ವಂ ಆತ್ಮ ಇವಚ, ಸರ್ವಂ ಅತಃ ಹೊರತುಪಡಿಸಿ ನೀನು ಏನಾದರೂ ಇದೆ ಅಂದಿದ್ದಾದ್ರೆ ಅದು ಮಿಥ್ಯಾ, ಅದು ಭ್ರಮ. ಮಣ್ಣು ಇದೆ ಹೊರತುಪಡಿಸಿ ಮಡಿಕೆನೂ ಇದೆ ಅಂತ ನೀನು ಹೇಳಿದ್ದಾದ್ರೆ ಸಾರಿಪ್ಪ, ಮಣ್ಣು ಸತ್ಯಂ ಮಡಿಕೆ ಮಿಥ್ಯ, ಚಿನ್ನ ಸತ್ಯ ಆಭರಣ ಮಿಥ್ಯ, ಕಾಟನ್ ಸತ್ಯ ಬಟ್ಟೆ ಮಿಥ್ಯ, ಈಶ್ವರ ಸತ್ಯ ಹೊರತುಪಡಿಸಿ ಎಲ್ಲವೂ ಕೂಡ ಮಿಥ್ಯ. ಈ ತಿಳುವಳಿಕೆನೇ ನಿನಗೆ ಅದರಿಂದ ನಿವೃತ್ತವಾಗಿ ಅವಕಾಶ ಮಾಡಿಕೊಡ್ತ. ಈ ವೆರಿ ಸಿಂಪಲ್, ಕನ್ನಡ ಎದುರು ಹೋಗಿ ನಿಂತುಕೊಂಡು ನನ್ನನ್ನು ನಾನು ಆನಂದಿಸ್ತಾ ಇದ್ದಾಗ ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಿ, ಇನ್ನೊಂದ್ಸಲ ನೀವು ಕನ್ನಡ ನಿಂತುಕೊಂಡಾಗ ಇದನ್ನು ಜ್ಞಾಪಕ ಮಾಡ್ಕೊ. ಏನಂದ್ರೆ ಆ ಕನ್ನಡಿಯಲ್ಲಿ ನಿಂತುಕೊಂಡು ನಮ್ಮನ್ನು ನಾವು ಆನಂದಿಸ್ತಾ ಇದ್ದಾಗ ಪ್ರಶ್ನೆ ಮಾಡಿಕೊಳ್ಳಿ, ನನ್ನನ್ನು ನಾನು ಆನಂದಿಸ್ತಾ ಇದ್ದೇನೋ, ನನ್ನ ಇಮೇಜನ್ನು ಆನಂದಿಸ್ತಾ ಇದ್ದೆ, ನಾ ಶಬ್ದ ಉಪಯೋಗ ಮಾಡಿದ್ದಕ್ಕೆ. ನೀವು ಸ್ವತಃ ಹೋಗ್ರಲ್ಲಿ ಸ್ವತಃ ಎದುರು ನಿಂತುಕೊಳ್ಳಿ, ನಿಮ್ಮಲ್ಲಿ ಈ ಪ್ರಶ್ನೆ ಹಾಕ್ಕೊಳ್ಳಿ, ಹಿಂಗ ಹಿಂಗ ಮಾಡ್ತಿದ್ದವಲ್ಲ, ವಾಟ್ ಆಮ್ ಐ ಡೂಯಿಂಗ್, ಆಮ್ ಐ ಎಂಜಾಯಿಂಗ್ ದಿ ಇಮೇಜ್, ಅಲ್ಲಿರುವ ಪ್ರತಿಬಿಂಬವನ್ನು ಆನಂದಿಸ್ತಾ ಇದ್ದೇನೋ, ಏನ್ ನನ್ನನ್ನು ಆನಂದಿಸ್ತಾ ಇದ್ದೇನೆ, ನನ್ನನ್ನು ಆನಂದಿಸ್ತಾ ಇದ್ದೇನೆ ಅಂತ ನಿಮ್ಗೆ ಅನಿಸಿದ್ರೆ ಅದರ ಪ್ರತಿಬಿಂಬಕ್ಕೆ ಅರ್ಥ ಏನು? ನಿತ್ಯ ತೋರಿಕೆ ಭ್ರಾಂತಿ ಅನಿಸಿಕೆ. ಈ ಗೋಡೆಯಲ್ಲಿ ನಿಂತ್ಕೋ, ಈ ಗೋಡೆಯಲ್ಲಿಯೂ ನಿನ್ನ ಪ್ರತಿಬಿಂಬ ಇದೆ ಏನಂತೀರಿ? ಹೌದಂತೀರ? ಇಲ್ಲಿದೆ ನಿನ್ನ ಪ್ರತಿಬಿಂಬ, ಅಲ್ಲಿ ಗೋಡೆಯೊಳಗಿದೆ. ಎಲ್ಲ ಸಮಯದಲ್ಲಿ ಗೋಡೆ ಇದೆ, ಪ್ರತಿಬಿಂಬ ಇಲ್ಲ, ಇದೆ. ಆದರೆ ಅದು ಅಷ್ಟು ಸ್ಮೂತ್ ಆಗಿಲ್ಲ. ಎಷ್ಟು ಸ್ಮೂತ್ ಆಗಿರುವುದರಿಂದ ನಿನ್ನ ಮುಖ ಕಾಣಲಿಕ್ಕೆ ಸಾಧ್ಯವೋ ಅಷ್ಟು ನೈಸ್ ಅಲ್ಲಿಂದ, ಅಲ್ಲಿ ಅಷ್ಟು ನೈಸ್ ಇಲ್ಲ ಅಂತ ಕೂಡ ನಿನ್ನ ಪ್ರತಿಬಿಂಬ ಕಾಣ್ತಾ ಇಲ್ಲ. ಆದ್ರೆ ಪ್ರತಿಬಿಂಬ ಅನ್ನೋದೊಂದು ಭ್ರಮ, ಕನ್ನಡಿಯಲ್ಲಿಯ ಪ್ರತಿಬಿಂಬ ಭ್ರಮ. ಸತ್ಯ ಏನು? ನಾನಿದ್ದೇನೆ, ಇದು ಸತ್ಯ. ಪ್ರತಿಬಿಂಬ ನಿತ್ಯ, ಆತ್ಮ ಸತ್ಯ, ಜೀವಾತ್ಮ ಯಾಕೆ ಹೇಳ್ತಾ ಇಲ್ಲ? ಜೀವಾತ್ಮ ನಿತ್ಯ, ಪರಮಾತ್ಮ ಸತ್ಯ, ಜಗತ್ತು. ಹೀಗಾಗಿ ಪ್ರತಿಬಿಂಬವನ್ನ ನಾವು ಆನಂದಿಸೋದಿಲ್ಲ, ನಮ್ಮನ್ನು ಆನಂದಿಸ್ತಾ ಇರ್ತೇವೆ. ಆ ಪ್ರತಿಬಿಂಬವನ್ನ ಸರಿಸೋ ಅವಶ್ಯಕತೆ ಇದೆಯಾ? ಏ ಹೊಗ ಆಚೆಗೆ ನನ್ನನ್ನು ಆನಂದಿಸ್ತಾ ಇದ್ದೇನೆ, ಹೊಗ ಆಚೆಗೆ ಏನು ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಅದು ಇಲ್ಲೇ ಇಲ್ಲ. ಹಾಗೆ ನಾನು ಈ ಪ್ರಪಂಚವನ್ನ ಒಂದು ಸಲ ಮಿಥ್ಯಾ ಅಂತ ಕಂಡ ಮೇಲೆ ಅದನ್ನ ಬದಿಗೆ ಸರಿಸುವ ಅವಶ್ಯಕತೆ, ಅದನ್ನು ಓಡಿ ಹೋಗುವ ಅವಶ್ಯಕತೆ, ಅದನ್ನು ನಾಶ ಮಾಡುವ ಅವಶ್ಯಕತೆ ಇಂಪಾಸಿಬಲ್, ಮಾಡುವ ಅವಶ್ಯಕತೆನೇ ಇಲ್ಲ. ಯಾಕೆ? ಅದು ಇಲ್ಲೇ ಇಲ್ಲ, ಮಿಥ್ಯ ಅದು. ವಿಷಯ ಗೃಹಿ ಮಾ ಕಾರ್ಷಿ ಇತ್ಯರ್ಥ. ಓಕೆ, ಈಗ ಎರಡನೇ ಶ್ಲೋಕಕ್ಕೆ ಪೀಠಿಕೆ. ಏವಂ ಆತ್ಮವಿದಃ ಪುತ್ರಾದಿ ಈಶಣಾತ್ರಯ ಸನ್ಯಾಸೀನ ಆತ್ಮಜ್ಞಾನ ನಿಷ್ಠತೆಯ ಆತ್ಮರಕ್ಷಿತವ್ಯ ಇತ್ಯೇಷಃ ವೇದಾರ್ಥಃ. ಸರಿ, ಯಾವಾಗ ಹಚ್ಚದನ್ನ ಅಂದ್ರೆ ವ್ಯಾಖ್ಯಾನ ಶ್ರಮಕ್ಕೂ ಮೊದಲು ತಗೊಂಡೋಗ್ತೀಯ ಅಲ್ಲಿ? ಏವಂ ಈ ಪ್ರಕಾರ, ಏವಂ ಅಂದ್ರೆ ಈ ಪ್ರಕಾರ, ಆತ್ಮವಿದಃ ಯಾರು ಆತ್ಮಜ್ಞಾನಿಗಳಾಗಿದ್ದಾರೋ, ಆತ್ಮನನ್ನ ತಿಳಿದವರಾಗಿದ್ದಾರೋ. ಆತ್ಮನನ್ನ ತಿಳಿದವರು ಅಂದ್ರೆ ಏನು? ನಾನು ಆತ್ಮ, ಇರುವುದೆಲ್ಲವೂ ಆತ್ಮ, ನಾನು ಆತ್ಮ, ಇರುವುದೆಲ್ಲವೂ ಆತ್ಮ. ನೋ ಪ್ರಾಬ್ಲಮ್, ನಾನು ಕೃಷ್ಣ ಅನ್ಕೋ, ಇರುವುದೆಲ್ಲವೂ ಕೃಷ್ಣ ಅನ್ಕೋ, ಮುಗಿದೋಯ್ತು, ಭಾಗವತ ಮುಗಿದೋಯ್ತು. ಅದಕ್ಕ ವೃಂದಾವನ ತನಕ ಹೋಗುತ್ತೆ. ನೀನು ಕೃಷ್ಣ, ಏನಿದೆಯೋ ಅಷ್ಟು ಕೃಷ್ಣ. ಭಾಗವತ್ ಸಾಕ್ಷಾತ್ಕಾರ. ಎಲ್ಲ ವೇದಾಂತ ತಿಳಿದ್ರೆ ಎಲ್ಲ ತಿಳಿತದ ನೋಡು. ವೇದಾಂತ ಒಂದು ತಿಳಿದಿಲ್ಲ ಅಂದ್ರೆ ಏನು ತಿಳಿದ, ಎಲ್ಲ ಅಷ್ಟು ಪಾಕೆಟ್ ಪಾಕೆಟ್ ಪಾಕೆಟ್ ಆಗಿ ಉಳ್ಕೊಂಡ್ಬಿಡ್ತಾವೆ ತಲೆಯಾಗ. ಏನಂತೇಳಿ, ಇನ್ಫಾರ್ಮೇಶನ್ ಸೆಂಟರ್. ಹೌದೋ? ಏವಂ ಆತ್ಮ ಆತ್ಮ ಆತ್ಮವಿದಃ, ಈ ಪ್ರಕಾರ ಆತ್ಮನನ್ನು ತಿಳಿದವನು ಪುತ್ರಾದಿ ಈಶಣಾತ್ರ. ಯಾರವನು ತಿಳಿದವನು? ಪುತ್ರೇಶಣ ವಿತ್ತೇಷಣ ಲೋಕೇಶಣಗಳನ್ನು ಸನ್ಯಾಸೇನ, ಅವುಗಳನ್ನು ಸನ್ಯಾಸ ಮಾಡುವುದರಿಂದ ಆತ್ಮಜ್ಞಾನ ನಿಷ್ಠತೆಯ ಆತ್ಮನು ನಾನೇ ಎನ್ನುವ ನಿಷ್ಠಾ. ಆ ಇನ್ನೊಂದು ಭಾಗವನ್ನು ಜೊತೆಗೆ ಸೇರಿಸಬೇಕು. ಈಗ ಆತ್ಮನು ನಾನೇ ಎನ್ನುವ ನಿಷ್ಠ, ಇರುವುದೆಲ್ಲವೂ ಆತ್ಮವೇ ಎನ್ನುವ ನಿಷ್ಠ. ಆ ತೆರೆಗೆ ತಾನು ನೀರು ಎನ್ನುವ ಜ್ಞಾನವನ್ನು ಹೊಂದುವುದರ ಜೊತೆ ಜೊತೆಗೆ, ತಾನು ತೆರೆ ಅಂತ ಅಂದ್ಕೊಂಡಿತ್ತು, ತಾನು ಅಲೆ ಅಂತ ಅಂದ್ಕೊಂಡಿತ್ತು, ತಾನು ಅಲ್ಪ ಅಂತ ಅಂದ್ಕೊಂಡಿತ್ತು, ಅಕಸ್ಮಾತ್ ಆ ತೆರೆಗೆ ನೀನು ಅಲ್ಪನೂ ಅಲ್ಲ, ನೀನು ತೆರೆಯೇ ಅಲ್ಲ, ನೀನು ನೀರೇ ನೀರಾಗಿದ್ದೀಯ ಅನ್ನುವ ಉಪದೇಶ ಪ್ರಾಪ್ತವಾಗಿ, ತಾನು ನೀರೇ ನೀರು ಎನ್ನುವ ಜ್ಞಾನವನ್ನ ಆ ತೆರೆಯು ಹೊಂದಿದ್ದೆ ಆದರೆ ಸುತ್ತಲೂ ಅದಕ್ಕೆ ಏನು ಕಾಣಿಸ್ತದೆ? ತಾನು ನೀರು, ಇರುವುದೆಲ್ಲವೂ ನೀರು. ದೊಡ್ಡ ಸುನಾಮಿ ಇಲ್ಲ, ಸಣ್ಣ ಸುನಾಮಿ ಇಲ್ಲ, ಮತ್ತೊಂದು ಯಾವ್ದು ಮೊನ್ನೆ ಹೇಳಿದ್ರು ಲೀನಾ, ಏನೇನೋ ಹೆಸರು ಬರ್ತಾವು ಸುನಾಮಿ, ಅವು ಎಲ್ಲ ಸುನಾಮಿಗಳೇ. ಆದ್ರೆ ಬೇರೆ ಬೇರೆ ದೇಶದ ಆ ಸಮುದ್ರದಲ್ಲಿ ಅದು ಹುಟ್ಟಿದ್ರಿಂದಾಗಿ ಆ ದೇಶದ ಭಾಷೆಯಲ್ಲಿ ಅದಕ್ಕೆ ಒಂದೊಂದು ಹೆಸರು ಇಡ್ತಾರೆ. ಈ ಮಲೇಷ್ಯಾದಲ್ಲಿ ಹುಟ್ಟಿತ್ತು, ನಾವು ಅನುಭವಿಸಿದ ಸುನಾಮಿ ಅದು ಮಲೇಷ್ಯಾ ಕಾರ್ನಗರಲ್ಲ ಹುಟ್ಟಿತ್ತು, ಅದು ಸುನಾಮಿ ಅಂತ ಅನ್ಕೊಂಡು. ಸೊ ಇದು ತಾನು ನೀರೇ ನೀರು ಎನ್ನುವ ಜ್ಞಾನವನ್ನು ಹೊಂದಿದಾಗ ಅಲ್ಲಿ ಸುನಾಮಿನೂ ಕಾಣೋದಿಲ್ಲ, ಅಲ್ಲಿ ಗುಳ್ಳೆನೂ ಕಾಣೋದಿಲ್ಲ, ಅಲ್ಲಿ ನೊರೆಯೂ ಕಾಣೋದಿಲ್ಲ, ಅದಕ್ಕೆ ಏನ್ ಕಾಣಿಸ್ತದೆ? ನೀರೇ ನೀರು. ಅಹಂ ಆತ್ಮ ಸರ್ವಂ ಆತ್ಮ. ಹೌದೋ? ಅದರಿಂದ ಆತ್ಮನಿಷ್ಠತೆಯ ಆತ್ಮ ರಕ್ಷಿತವ್ಯ, ಈ ಮೂಲಕವಾಗಿ ನೀನು ನಿನ್ನ ರಕ್ಷಿಸಿಕೋ. ಎಲ್ ನಾನು ಆತ್ಮ, ಎಲ್ಲವೂ ಆತ್ಮ ಅಂತ ತಿಳಿಯೋದ್ರಲ್ಲಿ ನನ್ನ ರಕ್ಷಣೆ ಹೆಂಗಾಗ್ತದೆ? ಹೀಗೆ ತಿಳಿಯುವುದರಿಂದಾಗಿ ನೀನು ನೋ ಮೋರ್ ಅಜ್ಞಾನಿ. ನೀನು ಅಜ್ಞಾನಿ ಅಲ್ಲ. ಅಜ್ಞಾನ ಇದ್ದದ್ದಾದರೆ ನಿನಗೆ ಮೋಹಾತ್ಮ ಭಾವಗಳಿರ್ತಾವೆ. ಮೋಹಾತ್ಮ ಭಾವಗಳು ಇದ್ದದ್ದಾದರೆ ಪ್ರಪಂಚದ ಸಮಸ್ತ ನೋವುಗಳು ಆ ಮೋಹದಲ್ಲಿ ಅಡಗಿವೆ, ಮಮಕಾರದಲ್ಲಿ ಅಡಗಿವೆ. ಋತರಾಷ್ಟ್ರ ಹೇಳಿಕೊಂಡಂತೆ, ಏನು ಮಾಮಕಾಹ ಪಾಂಡವಾಶ್ಚರ್ಯ. ಋತರಾಷ್ಟ್ರನ ಮೋಹ ಎಲ್ಲವೂ ಅವರು ಅಡಗಿರ್ತಾರೆ. ಆದ್ದರಿಂದ ಏನೀಗ ಇವು ಆವು ನಿನಗಿಲ್ಲ. ಹೀಗಾಗಿ ಪುನಃ ಜನ್ಮ ಮರಣಗಳ ಚಕ್ರದಿಂದ ನೀನು ನಿನ್ನನ್ನು ರಕ್ಷಿಸಿಕೊಂಡಂತಾಯಿತೋ ಇಲ್ಲೋ? ಹೌದಾ? ರಕ್ಷಿತವ್ಯ ಇತ್ತೀಶ ವೇದಾರ್ಥ. ಉಪನಿಷತ್ ಅರ್ಥ ಇಷ್ಟೇ. ಏನರ್ಥ? ನೀನು ಆತ್ಮ, ಇರುವುದೆಲ್ಲವೂ ಆತ್ಮ. ಅದು ನಿನಗೆ ಸ್ಪಷ್ಟವಾಗಬೇಕು. ಅಥ ಇತರಸ್ಯ ಅನಾತ್ಮಜ್ಞತೆಯ ಆತ್ಮಗ್ರಹಣಾಯ ಅಶಕ್ತಸ್ಯ ಇದಂ ಉಪದಿಶತಿ ಮಂತ್ರ. ಬಿಡಿ ಸರ್, ಇಷ್ಟೆಲ್ಲ ತ್ಯಾಗ ಮಾಡಲಿಕ್ಕೆ ಎಲ್ಲಿ ಕಡಿಮೆ ಆಗ್ತದೆ? ಇಂಥ ಸನ್ಯಾಸ ತಗೋಕೆ ಎಷ್ಟು ಕಡಿಮೆ ಆಗ್ತದೆ? ಎಷ್ಟು ಜನ ಕಡಿಮೆ ಆಗ್ತದೆ? ಇಷ್ಟೊಂದು ಈಶ್ವರಾತ್ರನ ಬಿಟ್ಟು ಕೊಡೋದು ಎಷ್ಟು ಕಡಿಮೆ, ಎಷ್ಟು ಮಂದಿ ಕಡಿಮೆ ಆಗ್ತದೆ? ಜಯ ಜಯ ಜಯ ಜಯ ಜಯ ಜಯ. ಇದು ಭಾರಿ ಕಷ್ಟದ ಸಂಗತಿ. ಸಾಮಾನ್ಯರಿಗೆ ಇದು ಸಾಧ್ಯವೇ ಇಲ್ಲ. ಹಾಗಾದ್ರೆ ಸಾಮಾನ್ಯರಿಗೆ ನಮ್ಮ ಮಾರ್ಗದರ್ಶನ ಏನು? ಉಪನಿಷತ್ತು ಸಾಮಾನ್ಯರಿಗೆ ಯಾವ ತರದ ಮಾರ್ಗದರ್ಶನ ಮಾಡ್ತದೆ ಅಂತ ಪ್ರಶ್ನಿಸಿದ್ದಾದ್ರೆ ಹೇಳ್ತಾರೆ, ಅಥ ಇತರಸ್ಯ. ಇತರಸ್ಯ ಅಂದ್ರೆ ಯಾರನ್ನ ಹೊರತುಪಡಿಸಿ? ಇತರಸ್ಯ ಈ ಮುಮುಕ್ಷು, ಯಾವನು ಇವನು ಈಶ್ವರಾತ್ರೇಯ ಸನ್ಯಾಸಿ ಇದ್ದಾನೆ, ಈ ಪ್ರಕಾರವಾದ ಅಟ್ಯಾಚ್ಮೆಂಟ್ಗಳನ್ನ ಗೆದ್ದುಕೊಂಡವನಿದ್ದಾನೆ, ಮೋಹಗಳನ್ನ ಗೆದ್ದುಕೊಂಡವನಿದ್ದಾನೆ, ಇವನನ್ನು ಹೊರತುಪಡಿಸಿ ಇತರರು, ಈ ನಾವೆಲ್ಲ ಬಂದು ಇತರವರು, ಇತರಸ್ಯ ರಿಯಾ ಮುಮುಕ್ಷುಗಳು ಯಾರಿದ್ದಾರೆ? ನನ್ನನ್ನ ಸೇರಿಸ್ಕೊಂಡ್ಬಿಟ್ಟೆ, ಇನ್ನು ಯಾರಿಗೂ ಬಾಯಿನೇ ಬರುತ್ತ ಹೇಳಿ, ನೀವು ಹೇಳಿ. ಅದಕ್ಕೆ ನಾವೆಲ್ಲ ಇತರರು. ಇತರಸ್ಯ ಏನಾಯ್ತು, ಯಾಕ್ರಿ ಇತರಸ್ಯ ಅಂತಿದೆ? ಅನಾತ್ಮಜ್ಞತೆಯ, ಅವರು ಆತ್ಮಸ್ವರೂಪರು ಅಂತ ಇನ್ನೂ ನಿಶ್ಚಯಿಸಿಕೊಂಡಿಲ್ಲ, ಇನ್ನು ಅನಾತ್ಮದಲ್ಲಿ ಇದ್ದಾರೆ. ಆತ್ಮಗ್ರಹಣಾಯ ಅಂಥವರಿಗೆ ಆತ್ಮನೇ ನಾನು, ಇರುವುದೆಲ್ಲವೂ ಆತ್ಮ ಅಂತ ಗ್ರಹಿಸುವುದಕ್ಕೆ ಕಷ್ಟವಾಗುತ್ತದೆ. ಹೌದಾ? ಅಶಕ್ತಸ್ಯ, ಅವರಿಗೆ ಸಾಧ್ಯವೇ ಇಲ್ಲ, ಬಹಳ ಕಷ್ಟ ಆಗ್ತದೆ. ಅವರನ್ನ ಉದ್ದೇಶಿಸಿ ಉಪನಿಷತ್ತು ಈ ಮಂತ್ರವನ್ನ ಹೇಳುತ್ತದೆ. ಯಾವ ಮಂತ್ರ ಅದು ಹೇಳೋಣವೇ, ನೋಡ್ಕೋತೀರಾ? ಕುರುವನ್ನೇ ವೇಹ ಕರ್ಮಾಣಿ ಜಿಜಿ ವಿಶೇಷತಗುಂ ಸಮಾಹ ಏವಂ ತ್ವಯಿ ನಾನ್ಯಚೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷತಗುಂ ಸಮಾಹ ಏವಂ ತ್ವಯಿ ನಾನ್ಯಚೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.